ನಿಮ್ಮ ತೋಟದಲ್ಲಿ ಕೆಲಸ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು. ಮಹಿಳೆಯರು ಯಾಕೆ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿರಿ? ಹೇಳಿದ ಟೈಮ್ದಲ್ಲಿ ತಪ್ಪಿಸೋದಿಲ್ಲ ಅವ್ರು ಒಂದೇ ಮಾತು. ಮತ್ತೆ ಮಹಿಳೆಯರು ಅಂದ್ಕೊಟ್ಟಾಗ ಜಾಸ್ತಿ ಅವ್ರಿಗೆ ಮಹಿಳೆಯದ್ದು ಏನೈತಿ ಕಷ್ಟ ಅಂತ ಗೊತ್ತಿರ್ತೈತೆ ಅವರಿಗೆ. ಅವರು ಮತ್ತು ಮಹಿಳೆಯರು ಕಂಟಿನ್ಯೂ ಆಗಿ ನಾನು ಅವ್ರಿಗೆ ಒಬ್ಬರು ಬಂದ್ರೆ ಈಗ ಅವರು ಬಿಡೋಕ್ಕಾಗೋದಿಲ್ಲ. ನಾವು ಕಂಟಿನ್ಯೂ ಆಗಿ ಅಂಥ ಮಹಿಳೆಯರಿಗೆ ನಾನು ಕರ್ಕೊಂಡು ಎರಡು ದಿನ ಬಂದರು ಮೂರು ದಿನ ಬಿಟ್ಟರೆ ಅಂಥ ಮಹಿಳೆಯರು ಇಲ್ಲ. ಅವರು ಈಗ ಕಂಟಿನ್ಯೂ ಆಗಿ ನಾನು ಕೆಲಸ ಕೊಡ್ತೇನೆ ಅಂದ್ಕೊಟ್ಟಾಗ ಅವರಿಗೆ ಒಂದು ಇಂಟ್ರೆಸ್ಟ್ ಇರ್ತೈತಿ. ಕರೆಕ್ಟಾಗಿ ಆ ಟೈಮ್ದಾಗ ಅವ್ರಿಗೆ ಮನೆಗೆ ಹೋಗೋದ್ರಿಂದ ಆ ಟೈಮ್ದಾಗ ವರ್ಕ್ ಮುಗಿಸ್ಕೊಂಡು ನನ್ನ ಕಡೆ ಇದ್ದು ಹೋಗ್ಬೇಕಂತ ಅವ್ರಿಗೆ ಒಂದು ಆಸೆ ಇರ್ತೈತಿ. ಹೊಳಿ ಮನೆಗೆ ಹೋಗ್ಬೇಕಪ್ಪ ಇಷ್ಟು ಕೆಲಸದಾಗ ಮುಗಿಸಿ ನಾನು. ಅಂದರೆ ಇಲ್ಲಿ ನೀವು ಒಬ್ಬ ಸ್ವಾವಲಂಬಿ ಮಹಿಳೆ ಆಗುವುದರ ಜೊತೆಗೆ ಬೇರೆ ಮಹಿಳೆಯರಿಗೂ ಕೂಡ ಒಂದು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೀರಿ. ನಿಮ್ಮ ತೋಟದಾಗ ಬಂದವರು ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಆರ್ಥಿಕವಾಗಿ ಒಂದು ಸಹಾಯ ಆಗುತ್ತದೆ. ಎಷ್ಟು ಜನ ಮಹಿಳೆಯರಿದ್ದಾರೆ? ಏನಿಲ್ಲ ಅಂದ್ರೆ ಒಂದು ಎಂಟು ಜನ ಮಹಿಳೆಯರಿಗೆ ಕಾಯಂ ಕೆಲಸ ಕೊಟ್ಟಿರ್ತೇನೆ ರೀ. ನಾನು ಎಲ್ಲೆಲ್ಲಿ ಪ್ಲಾಂಟೇಶನ್ ಮಾಡ್ತೇನಲ್ಲ, ಈಗ ಲಾಸ್ಟ್ ಟೈಮ್ ನಾನು ಗಂಬೆಪುರದ ಹತ್ರ ಮಾಡಿದ್ದೆ, ಅಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ನಾನು ಕೆಲಸ ಕೊಟ್ಟಿದ್ದೆ. ಮತ್ತೆ ಇಲ್ಲಿ ಕಳಸನಕೊಪ್ಪ ಅಂತಂದು ಪೋಲಿಯೋಸ್ ತಗೊಂಡು ಮಾಡಿದ್ದೆ, ಅಲ್ಲಿ ಕೆಲಸ ಕೊಟ್ಟಿದ್ದೆ. ನನ್ನಲ್ಲಿ ಬರೋ ಹೆಣ್ಮಕ್ಳಿಗೂ ಕೆಲಸ ಕೊಡ್ತೇನೆ. ನಾನು ಎಲ್ಲಿ ಪ್ಲಾಂಟೇಶನ್ ಮಾಡಿರ್ತೇನಲ್ಲ ಅಲ್ಲಿ ಅವ್ರವ್ರು ಆ ಊರಿನ ಹೆಣ್ಮಕ್ಳು ಬಂದೇ ಕೆಲಸ ಮಾಡ್ತಾ ಇರೋದವರು. ಅಲ್ಲ ಜೊತೆ ಅವರು ಪ್ಲಾಂಟೇಶನ್ ಮಾಡ್ತೀನಿ ಅಂದ್ರಿ ಅಂದ್ರೆ ನಿಮ್ಮ ತೋಟ ಬಿಟ್ಟು ಬೇರೆ ಕಡೆಗೂ ಹೋಗಿ ಮಾಡ್ತೀರಿ? ಹಾ ಬೇರೆದು ಈಗ ಏನಾದರೂ ಪ್ಲಾಂಟೇಶನ್ ಈಗ ಬೇರೆದವ್ರದ್ದು ಈಗ ಒಂದು ಅರ್ಧ ಎಕರೆ ಜಾಗ ವೇಸ್ಟ್ ಬಿದ್ದಿರ್ತೈತಿ. ಪಾಪ ಅವ್ರಿಗೆ ಏನು ಬೆಳಿಲಿ ಅಂತ ಗೊತ್ತಾಗೋದಿಲ್ಲ. ಅವರೆಲ್ಲ ಖರ್ಚು ಮಾಡಿದ್ರೆ ನಾನು ಪ್ಲಾಂಟೇಶನ್ ಮಾಡೋಕೆ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಈಗ ಮನೆಯಲ್ಲಿದ್ದವ್ರು ಯಾರಾದರೂ ಫ್ರೀ ಒಳಗೆ ಒಂದು 2,000 ಗಿಡ ಮೇಂಟೆನೆನ್ಸ್ ಮಾಡ್ಬೋದು ಈಗ ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ. ಆ ಥರ ಈಗ ಹೆಣ್ಮಕ್ಳು ಮನೆಯಲ್ಲಿ ಖಾಲಿ ಈಗ ಮದ್ವೆ ಮೇಲೆ ಏನಾದರೂ ಅದೇನು ಸ್ಮಾರ್ಟ್ ವರ್ಕೇ ಇದೆ, ಯಾವ ಥರ ಏನು ಮಲ್ಚಿಂಗ್ ಪೇಪರು ಬೆಡ್ ಪ್ರಿಪ್ರೇಷನ್ ಇರುತ್ತೆ ಅಷ್ಟು ಮುಗಿದ್ಮೇಲೆ ಆಮೇಲೆ ಹೆಣ್ಮಕ್ಳು ಅದನ್ನ ಕ್ಲೀನಿಂಗ್ ಆಯ್ತು ಫ್ರೂಟಿಂಗ್ ಪ್ಯಾಕಿಂಗ್ ಆಯ್ತು ಮಾಡ್ಕೊಂಡು ಹೋಗ್ಬೋದು. ನಮ್ಮ ಈ ಜಾಗ ಐತಿಪ್ಪ ಒಂದು 5 ಗುಂಟೆ 10 ಗುಂಟೆಯಲ್ಲಿ ಅಲ್ಲಿ ಆದರೂ ನಾವು ಅಂದ್ರೆ ಸ್ಟ್ರಾಬೆರಿ ಹಚ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋಬಹುದು. ಟೆರಿಸ್ ಗಾರ್ಡನ್ ಆಯ್ತು, ನಿಮ್ಗೆಲ್ಲ ಆಸಕ್ತಿ ಇರ್ತೈತಿ. ಈಗ 100 ಗಿಡ ಬೆಳೆಯೋರು ಇರ್ತಾರ, ಅಂತವ್ರಿಗೆ ನಾನು ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಅಂದ್ರೆ ಜೊತೆಗೆ ಪ್ಲಾಂಟೇಶನ್ ನೀವ ಕೊಡ್ತೀರಿ? ಹಾ ನಾನೇ ಕೊಡ್ತೇನೆ ರೀ ಪ್ಲಾಂಟೇಶನ್. ಅವ್ರು ಇದ್ದಂತ ಜಾಗದಲ್ಲಿ ಅವ್ರಿಗೆ ಮಾಹಿತಿ ಮಾಡ್ತಾ ಮಾಹಿತಿ ಕೊಟ್ಟು ಬರ್ತೇನೆ ಅವ್ರಿಗೆ ಹೋಗಿ ಅವ್ರಿಗೆ ಇಂಟ್ರೆಸ್ಟ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ಅವ್ರಿಗೆ ಹೇಳ್ಕೊಡ್ತೇನೆ. ನಾನು ಅವ್ರಿಗೆ ಯಾರು ಕಲಿಬೇಕಂತ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ತೇನೆ. ಇದ್ರ ಜೊತೆ ಅವರ ಇದ್ರ ಜೊತೆಗೆ ಮತ್ತೆ ಏನೆಲ್ಲ ಬೆಳಿತೀರಿ ತೋಟದಾಗ? ಮತ್ತೆ ಅರಿಶಿನ ಬೆಳಿತೇನ್ರಿ ನಾನು, ಅದ್ರದ ಉಪ್ಪಿನಕಾಯಿ ಮಾಡ್ತೇನೆ ಅರಿಶಿನದ. ಮತ್ತು ಮಾವಿನಕಾಯಿದ ಸೀಸನ್ ಈಗ ಹೆಣ್ಮಕ್ಳಿಗೆ ಕೆಲಸ ಮಾರ್ಚದ ಏಪ್ರಿಲ್ದಲ್ಲಿ ಏನು ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಉಪ್ಪಿನಕಾಯಿ ಮಾಡೋದು ಅದೆಲ್ಲ ಕೆಲಸ ಮಾಡ್ತೀವಿ ನಾವು ಮನೆಯಲ್ಲಿ. ಆಗಿ ಈ ಚಳ್ಳಕಾಯಿ ಆಯ್ತು ಮತ್ತು ಈ ಸೌತಿಕಾಯಿ ಕರಿಂಡಿ ಆಯ್ತು ಇಂಥದ್ದು. ಮತ್ತು ಅವ್ರಿಗೂ ಒಂದು ವರ್ಕ್ ಕೊಟ್ಟಂಗೆ ಆಗ್ತೈತಿ, ನನ್ನ ಕಡೆಯೂ ಮಾರ್ಕೆಟಿಗೆ ನಾನು ಕಳಿಸ್ದಂಗೆ ಆಗ್ತೈತಿ. ಅರ್ಶಿನ ಪುಡಿ ಅದು ನಾವು ಬೆಳೆದು ನಾನು ಕಟ್ ಸಣ್ಣ ಡ್ರೈ ಮಾಡಿಸಿ ಗಿರಣಿಗೆ ಹಾಕೊಂಬಂದು ಪ್ಯಾಕ್ ಮಾಡಿ ಅವ್ರಿಗೆ ಕೊಡ್ತೀನಿ ನಾನು. ಹೆಣ್ಮಕ್ಳಿಗೆ ಅದು ಒಂದು ಕಟ್ ಮಾಡಿ ಒಣಗಿಸೋದು ಹೆಚ್ಚಿಡೋದು ಅದು ಒಂದು ಮಾರ್ಚ್ ಏಪ್ರಿಲ್ದಾಗ 2 ತಿಂಗಳು ಅವ್ರಿಗೆ ಉಪ್ಪಿನಕಾಯಿದ್ದು ಸ್ವಲ್ಪ ಕೆಲಸ ಆಗಿಬಿಡ್ತೈತೆ ಅವ್ರಿಗೆ. ಭಾಳ ಮಳೆ ಅಂದರೆ ಜೂನ್ ಜುಲೈದಾಗ ಸ್ವಲ್ಪ ಸೂಟಿ ಇರ್ತೈತೆ 2 ತಿಂಗಳು ರೀ. ಆಮೇಲೆ ಕಂಟಿನ್ಯೂ ಆಗಿ ಮತ್ತು ಅವ್ರಿಗೆ ನಾಗರ ಪಂಚಮಿ ಆದಮೇಲೆ ಕೆಲಸ ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ನರ್ಸರಿ ಕೆಲಸ ಆಮೇಲೆ ಸ್ಟ್ರಾಬೆರಿ ಪ್ಲ್ಯಾಂಟೇಷನದ್ದು ಈ ಥರ ಕೆಲಸದ್ದೆಲ್ಲ ಅವರಿಗೆ. ಮತ್ತು ಉಪ್ಪಿನಕಾಯಿ ಮಾಡೋದು ಅದನ್ನು ಹೇಳಿ. ಈಗ ಇದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಕೂಡ ತಾವು ಮಾಡೀರಿ? ಹ್ಞೂ. ಏನೆಲ್ಲ ಸಾಕೀರಿ ಮನೆಯಲ್ಲಿ? ಏನಿಲ್ಲ ಅಂದ್ರೂ ಒಂದು 5 ಜವಾರಿ ಆಕಳ ಸಾಕಿದೇವ್ರಿ, ಪಾರಿವಾಳ ಸಾಕಿದೇವು ಒಂದು 50, ಮತ್ತು ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೆ ಅವು ಒಂದು 50 ಕೋಳಿ ಇದಾವ. ಡಕ್ ಸಾಕಾಣಿಕೆ ಮಾಡ್ಕೊಂಡು ಅಂದ್ರೆ ಈ ಏನದ ಏನಿಲ್ಲ ಅಂತ ಅನ್ಬೇಕು ಜೊತೆ ತೋಟದಾಗ ಅಂದ್ರೆ ಪ್ರಾಣಿ ಸಾಕಾಣಿಕೆ ಮತ್ತೆ ವಿವಿಧ ರೀತಿಯ ಒಂಥರ ಪ್ರಾಯೋಗಿಕವಾಗಿ ಕೆಲಸಗಳನ್ನ ನೀವು ಆರಿಸ್ಕೊಳ್ಳಿಕತ್ತೀರಿ. ಹೌದ್ರಿ. ಸಾಮಾನ್ಯವಾಗಿ ಎಲ್ಲರೂ ಕಾಮನ್ ಆಗಿ ಬೆಳೆಯುವಂತ ಬೆಳೆಗಳನ್ನ ಬೆಳಿತಿರ್ತಾರ, ಆದ್ರೆ ನಿಮ್ದು ಒಂಥರ ವಿಭಿನ್ನ ರೀತಿ ಒಳಗ. ಹೌದ್ರಿ. ಕೋಳಿ ಅದೆಲ್ಲ ನಮಗ ಡೈಲಿ ಎಗ್ ಇದ್ರೆ ಚಲೋ ಕೊಡ್ದು. ಜವಾರಿ ಕೋಳಿನ ಸಾಕೇವ್ರಿ ಯಾವು ಇದ್ರು, ಅದ್ರದ್ದು ಮೊಟ್ಟೆ ಈಗ ಅದು ನನಗೆ ಆರ್ಡರ್ ಇದ್ದೇ ಇರ್ತೈತೆ, ಅದು ಸಿಗುವುದಿಲ್ಲ ಅದ್ರ ಕರೆ ಹೇಳ್ಬೇಕಂದ್ರೆ. ಆದ್ರೆ ನಮ್ಮ ಕಡೆ ಇದ್ದೇ ಇರ್ತೈತಿ. ಮತ್ತು ಮರಿ ಆಗ್ತಿರ್ತಾವ ಕಂಟಿನ್ಯೂ, ಅದು ಅದ ತೊಗೊಂಡು ಬಂದು ಒಮ್ಮೆ ಐತಿ ಕೋಳಿ ಅಂದ್ರೆ ತಾನ ತತ್ತಿ ಮರಿ ಇದ್ಲಿಂತ ಹಿಂಗೆ ಅದು ನಮಗೆ ಉತ್ಪನ್ನ ಕೊಟ್ಟ ಕೊಡ್ತಿರ್ತೈತಿ. ಪ್ರಾಣಿ ಅನ್ನಕಷ್ಟ ಅದರಿಂದ ಉತ್ಪನ್ನ ನಮಗೆ ಭಾಳ ಇರ್ತೈತಿ. ಈಗ ನಾವು ಹೊಲಕ್ಕೆ ಬೇಕಂದ್ರೆ ಗೊಬ್ಬರ ಬೇಕಂದ್ರೆ ಆಕಳ ಬೇಕಲ್ರಿ ಈಗ ನಮ್ಮ ಕಡೆ, ಎಷ್ಟು ನಾವು ಗೊಬ್ಬರ ಮಾರಕ್ಕೆ ತರಲಿಕ್ಕೆ ಆಗ್ತೈತಿ. ಮತ್ತು ಅದನ್ನೇ ನಮ್ಗೆ ಆರ್ಗ್ಯಾನಿಕ್ ನಮ್ಮ ಜವಾರಿ ಇರೋದ್ರಿಂದ ಗೋಮೂತ್ರ ಬೇಕಾಗ್ತೈತಿ ನಮಗೆ, ಈ ಮಶಗಣಿ ಬೇಕಾಗ್ತೈತಿ, ಎಲ್ಲಿ ತೊಗೊಂಡು ಬರೋದು ಅಂತಂದು ಮನೆಯಲ್ಲಿ ಅವು ಮತ್ತು ಬೇಕಲ್ಲ. ಈಗ ರೈತಾಪಿ ಮಾಡಕ್ಕೆ ಬಂದೇ ಬಂದ್ರೆ ಅವೆಲ್ಲ ಇರಬೇಕಂತಂದು ನನ್ನ ವಿಚಾರ. ಅಂದ್ರೆ ಇಲ್ಲಿ ನಿಮಗೆ ಪ್ರಾಣಿಗಳ ಒಂದು ಉಪಯೋಗದ ಜೊತೆ ಜೊತೆಗೆ ಅವುಗಳು ಕೊಡುವಂತ ಹಾಲು ಹೈನಾ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತೈತಿ ಈಗ ತಗೊಂಡು ಬರ್ಲಿಕ್ಕೆ. ಆತ ಕೋಳಿಗೆ ಅಂದ್ರೆ ಈಗ ಮೊಟ್ಟೆ ಬೇಕಪ್ಪ ಅಂದ್ರೆ ಈಗ ಎಲ್ಲಿ ತಗೊಂಡು ಬರಕ್ಕಾಗ್ತೈತಿ ಅಂತಂದು ಮನೆಯಲ್ಲೇ ಸಾಕೊಂಡಿವಿ. ಈಗ ಹಾಲು ಮಾರಾಟ ಮಾಡ್ತೀರಿ? ಜವಾರಿ ಆಕಳ ಇರೋದ್ರಿಂದ ಮನೆಯಲ್ಲೇ ನಮ್ಮ ಮತ್ತು 4 ನಾಯಿ ಇದೆಲ್ಲ ಅದೇ ಬಂದ್ರೆ ಅದು ಹೆಚ್ಚಾನ ಹೆಚ್ಚು ನಮ್ಮ ಗೋಮೂತ್ರ ಮತ್ತು ಸಗಣಿಗೆ ಜಾಸ್ತಿ ಉಪಯೋಗ ಇರೋದು. ಅದು

ಸ್ವಾವಲಂಬಿ ಮಹಿಳೆ ಜ್ಯೋತಿ ಗೊರವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಇನ್ನು ಕೃಷಿ ರಂಗದೊಳಗ ಹೊಸಪೇಟೆ ತಾಲೂಕು ಮೈತ್ರಿಯ ಸಣ್ಣ ದುರ್ಗಪ್ಪ, ಅಂಜನಪ್ಪ, ಚನ್ನದಾಸರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣಂತ. ಕೆಂಪಂದು ಬೆಳ್ಳಂದು ಹೂವಾಗುತ್ತಾದ ಹೂವಿನ ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ಬಂದ ಮೋಕ್ಷಗಳೆಂಬೊಯರಡರ ಬಂದ ಮೋಕ್ಷಗಳೆಂಬೊಯರಡರ ಸಂದು ತೋರಿದ ತೀರನೆ ವಂದನಂ ಗುರುವೀರನೆ ಬಂದ ಮೋಕ್ಷಗಳೆಂಬೊಯರಡರ ಬಂದ ಮೋಕ್ಷಗಳೆಂಬೊಯರಡರ ಸಂದು ತೋರಿದ ತೀರನೆ ವಂದನಂ ಗುರು ತನ್ನ ನಿಜವನು ನೋಡನು ಭಿನ್ನವಳವೆದ ಮೂಡನು ತನ್ನ ನಿಜವನು ನೋಡನು ಭಿನ್ನವಳವೆದ ಮೂಡನು ತನ್ನ ನಿಜವನು ನೋಡನು ಭಿನ್ನವಳವೆದ ಮೂಡನು ತನ್ನ ನಿಜವನು ನೋಡನು ಭಿನ್ನವಳವೆದ ಮೂಡನು ತಮ್ಮ ಪಾದವ ಕಂಡ ಮನುಜನು ತಮ್ಮ ಪಾದವ ಕಂಡ ಮನುಜನು ಜನ್ಮ ಹಳಿದ ರೂಢನು ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ವಂದನಂ ಗುರುವೀರನೆ ನಿನಗೊಂದನಂ ಸುಖ ಸಾರನೆ ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿನ್ನೊಳು ಕೂಡಿದೆ ಸುಕೃತವ ಮಾಡಿದೆ ಅದರಿಂದ ನಿನ್ನೊಳು ಕೂಡಿದೆ ಬಂದವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯ ನೋಡಿದೆ ಬಂದವಿಲ್ಲದ ಪೂರ್ಣ ಸಹಜ ನನ್ನ ಪದವಿಯ ನೋಡಿದೆ ಬಂದ ಮೋಕ್ಷಗಳೆಂಬೊಯರಡರ ಬಂದ ಮೋಕ್ಷಗಳೆಂಬೊಯರಡ ಚಂದು ತೋರಿದ ತೀರನೆ ವಂದನಂ ಗುರುವೀರನೆ ತಂದೆ ತಾಯಿಗಳಾದರು ಭವ ಬಂಧ ಕಳೆಯದ ಪೋದರು ತಂದೆ ತಾಯಿಗಳಾದರು ಭವ ಬಂಧ ಕಳೆಯದೆ ಪೋದರು ಶಂಕರಾರ್ಯರು ತಂದೆ ಸದ್ಗುರು ಶಂಕರಾರ್ಯರು ಹಿಂದ ನಿಲ್ಲುವ ದೇವರು ನನ್ನ ಹಿಂದ ನಿಲ್ಲುವ ದೇವರು ವಂದನಂ ಗುರು ವೀರನೆ ನಿನಗೊಂದನಂ ಸುಖ ಸಾರನೆ ವಂದನಂ ಗುರು ವೀರನೆ ಬಂದ ಮೋಕ್ಷಗಳೆಂಬೊಯರಡರ ಬಂದ ಮೋಕ್ಷಗಳೆಂಬೊಯರಡ ಚಂದ್ರು ತೋರಿದ ತೀರನೆ ವಂದನಂ ಗುರುವೀರನೆ ವಂದನಂ ಗುರುವೀರನೆ ವಂದನಂ ಗುರುವೀರನೆ ವಂದನಂ ಗುರುವೀರನೆ ವಂದನಂ ಗುರುವೀರನೆ ಇದುವರೆಗೆ ಹೊಸಪೇಟೆ ತಾಲೂಕು ಮೈತ್ರಿಯ ಸಣ್ಣ ದುರ್ಗಪ್ಪ ಅಂಜಿನಪ್ಪ ಚನ್ನದಾಸರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 3,434 5,089 ರೂಪಾಯಿಗಳು, ಕುಮಿನ್ ಸೀಡ್ 8,025 ರೂಪಾಯಿಗಳು, ಹೆಸರುಕಾಳು 2,569 ರೂಪಾಯಿಗಳು, ಗೆಜ್ಜಿ ಶೇಂಗಾ 5,090 ರೂಪಾಯಿಯಿಂದ 6,852 ರೂಪಾಯಿಗಳು,